ಆತ್ಮನು ಮಾತ್ರ ಆ ಏಕ ಅನ್ನೋ ಶಬ್ದಕ್ಕೆ ನಾ ಮಾತ್ರ ಅನ್ನೋ ಶಬ್ದ ಹಾಕ್ತಾ ಇದ್ದೀನಿ. ಆತ್ಮನು ತಾನು ತಾನು ಮಾತ್ರ ಬೆಳಗ್ತಾ ಇದ್ದಾನೆ. ಇದು ನಂಬರ್ ಒನ್. ಆತ್ಮನು ತಾನು ತಾನು ಮಾತ್ರ ಬೆಳಗುತ್ತಾ ಇದ್ದಾನೆ. ಇದರಲ್ಲಿ 13 ಅರ್ಥ ಇವೆ. ಆತ್ಮನು ತಾನು ಮಾತ್ರ ಇನ್ನೊಂದರ ಸಹಾಯವಿಲ್ಲದೆ ಬೆಳಗುತ್ತಾ ಇದ್ದಾನೆ. ಬೆಳಗಬೇಕು ಎನ್ನುವ ಪುರುಷಾರ್ಥವನ್ನು ಇಟ್ಟುಕೊಂಡು ಬೆಳಗುತ್ತಾ ಇಲ್ಲ. ಅವನ ಬೆಳಗುವಿಕೆಯಲ್ಲಿ ಅವನಿಗೆ ಯಾವ ಚಾಯ್ಸ್ ಇಲ್ಲ. ಬೆಳಗುವಿಕೆ ಇದು ಆತ್ಮನ ಸಹಜತೆ. ಬೆಳಕು ಕೂಡ ಏನು ಬೆಳಕದು? ಅರಿವಿನ ಬೆಳಕು. ಈ ಬೆಳಕಲ್ಲ, ಇನ್ನೂ ಅರ್ಥ ಆಗಲಿಲ್ವೋ? ಇನ್ನೂ ಸೂಕ್ಷ್ಮ ಹೇಳ್ತೇನೆ. ಬೆಳಕನ್ನ ಬೆಳಗುವ ಬೆಳಕು, ಕತ್ತಲೆಯನ್ನು ಬೆಳಗುವ ಬೆಳಕು. ಹಗಲನ್ನು ಹಗಲೆಂದು ಬೆಳಗುತ್ತದೆ, ರಾತ್ರಿಯನ್ನು ರಾತ್ರಿಯೆಂದು ಬೆಳಗುತ್ತದೆ. ಅಂತಹ ಬೆಳಕಿನಿಂದ ಕೂಡಿದ ಆತ್ಮ ಅರಿವು ಮಾತ್ರವಾದ ಆತ್ಮ. ತಾನು ತಾನು ಮಾತ್ರವಾಗಿದ್ದಂತಹ ಆತ್ಮ, ಅವನ ಇರುವಿಕೆಯಲ್ಲಿ ಇನ್ನೊಂದು ಏನೂ ಇಲ್ಲ. ಅರಿವಿನ ಘನ, ಟೋಟಲ್ ಅವೇರ್ನೆಸ್. ದೇರ್ ಇಸ್ ನಥಿಂಗ್ ಲೆಫ್ಟ್ ಟು ಬಿ ಅವೇರ್ ಆಫ್. ಯಾವುದರ ಅರಿವು, ಯಾವಾಗಿನ ಅರಿವು, ಎಲ್ಲಿಯ ಅರಿವು, ಎಷ್ಟರ ಅರಿವು, ಇವು ಆವುಗಳಿಗೂ ಅಲ್ಲಿ ಅವಕಾಶ ಇಲ್ಲ. ಅಂತಹ ಅರಿವಿನ ಗಟ್ಟಿ ಏಕ ಅವಭಾಸಯತಿ, ಬೆಳಗುತ್ತಾ ಇದೆ. ಇನ್ನ ಮುಂದಿನ ಮಾತನ್ನ ಹೇಳಬೇಕಾದ್ರೆ, ಆತ್ಮನು ಬೆಳಗುತ್ತಾ ಇದ್ದಾನೆ ಅಂದ್ರೆ ಒಂದು ಅರ್ಥ ಅಂತ ಇದೆ. ಬೆಳಗುತ್ತಾ ಇದ್ದಾನೆ ಅಂದ್ರೆ ಒಂದು ಅರ್ಥ ಅಂತ. ಬೆಳಗುತ್ತಾ ಇದ್ದಾನೆ ಅಂದಾಗ ನೀವು ಪ್ರಯತ್ನ, ಕರ್ಮ, ವಿಶೇಷತ, ಚಾಯ್ಸ್ ಎಲ್ಲ ತಗೊಂಡ್ಬರ್ಬೇಕಾಗ್ತದೆ. ತನ್ನ ಪಾಡಿತಾನು ಬೆಳಗ್ತಾ ಇದ್ದಾನೆ. ಅವನ ಬೆಳಕಿನಲ್ಲಿ ಬುದ್ಧಿ ಆದಿಯೇನಿ ಇಂದ್ರಿಯಾಣ್ಯಪಿ, ಮನಸ್ಸು, ಬುದ್ಧಿಗಳು, ಪ್ರವೃತ್ತಿಗಳು, ವಾಸನಾಗಳು, ಇಂದ್ರಿಯಗಳು, ಇಂದ್ರಿಯಗಳ ವಿಷಯಗಳು, ಜಗತ್ತು, ಲೋಕ, ಇವೆಲ್ಲವೂ ಅವನ ಬೆಳಕಿನಲ್ಲಿ ಬೆಳಗಲ್ಪಟ್ಟಿವೆ ಎಂದ ಅವನು ಬೆಳಕಲ್ಲ. ಅವನು ಬೆಳಕಲ್ಲ. ಅವನು ಬೆಳಗ್ತಾ ಇಲ್ಲ. ಈ ಏರ್ತದ ಕೆಲವು ಸಲ ಮ್ಯಾಲೆ ಹೋಗ್ತದ. ಇಷ್ಟ ಅವನು ಬೆಳಗುತ್ತಾ ಇಲ್ಲ. ಬೆಳಗುವ ಪ್ರಯತ್ನ ಮಾಡ್ತಾ ಇಲ್ಲ. ಮತ್ತೆ ಈ ಬುದ್ಧಿ, ಮನಸ್ಸು ಇವಕ್ಕೆಲ್ಲ ಬೆಳಕಿನಿಂದ ಬಂತು ಅವನಿಂದ. ಅದಕ್ಕೆ ಅವನು ಇವುಗಳಿಂದ ಬೆಳಗುತ್ತಾ ಇದ್ದಾನೆ. ಇಲ್ಲ, ಪ್ರಯತ್ನ ಪೂರ್ವಕವಾದ ಅರಿವು, ಅಪ್ರಯತ್ನ ಪೂರ್ವಕವಾದ ಬೆಳಕು. ಹೇಗೆ? ಸ ಸೂರ್ಯನ ಬೆಳಕು. ಪ್ರಯತ್ನರಹಿತವಾದ ಬೆಳಕು, ಆತ್ಮನ ಬೆಳಕಿನಲ್ಲಿ ಅಂತಃಕರಣವು ಬೆಳಗಲ್ಪಟ್ಟು ಅಂತಃಕರಣದ ಬೆಳಕಿನಲ್ಲಿ ವಾಸನಾ ಪ್ರವೃತ್ತಿಗಳು ಬೆಳಗಲ್ಪಟ್ಟು ಈ ಪ್ರವೃತ್ತಿಗಳು ಬೆಳಗಿದ್ದರಿಂದಾಗಿ ಮಾತ್ರಗಳು ಎಚ್ಚರವಾಗಿ, ಈ ಮಾತ್ರಗಳು ಇಂದ್ರಿಯಗಳನ್ನು ಎಚ್ಚರಗೊಳಿಸಿ ಆ ಇಂದ್ರಿಯಗಳ ಬೆಳಕಿನಲ್ಲಿ ಎಲ್ಲ ವಿಷಯಗಳು ಬೆಳಗಲ್ಪಟ್ಟಿವೆ. ವಿಷಯಗಳಿಗೆ ಬೆಳಕೇ ಇಲ್ಲ. ಆ ಬೆಳಕು ಇಂದ್ರಿಯಗಳಿಂದ ಬಂದ ಬೆಳಕು, ಇಂದ್ರಿಯಗಳಿಗೆ ಬೆಳಕೇ ಇಲ್ಲ. ಆ ಬೆಳಕು ಅದು ಮನಸ್ಸು ಬುದ್ಧಿಗಳಿಂದ ಬಂದ ಬೆಳಕು, ಮನಸ್ಸು ಬುದ್ಧಿಗಳಿಗೆ ಬೆಳಕೇ ಇಲ್ಲ. ಅವು ಅಕಸ್ಮಾತ್ ಬೆಳಗಿದ್ದೆ ಆದರೆ ಆತ್ಮನ ಸಾಮೀಪ್ಯ ಮಾತ್ರದಲ್ಲಿ ಬೆಳಗಿವೆ. ಈ ಹಾಲಿನಲ್ಲಿ ಕುಳಿತವರೆಲ್ಲರೂ ಪ್ರಕಾಶಗೊಂಡಿದ್ದಾರೆ. ನಮಗೇನು ಸ್ವತಃ ಪ್ರಕಾಶ? ನಮ್ಗೆ ಸ್ವತಃನೇ ಪ್ರಕಾಶನೇ ಇಲ್ಲ. ಆದರೂ ನೀನಿದ್ದು ನನಗೆ ಕಾಣಿಸ್ತದೆ, ನಾನಿದ್ದು ಇವ್ರಿಗೆ ಕಾಣಿಸ್ತದೆ, ಇವರಿದ್ದು ಅವ್ರಿಗೆ ಕಾಣಿಸ್ತದೆ, ಒಬ್ರಿಗೊಬ್ರು ನಾವು ಕಾಣಿಸ್ತೇವೆ. ನಮಗೆ ಪ್ರಕಾಶ ಇಲ್ಲದೆ ಹೋದ್ರೂ ಕೂಡ ಇನ್ನೊಬ್ರು ಹೇಗೆ ಕಾಣಿಸ್ತೇವೆ? ನಾನು ಹೇಳಿಲ್ಲ, ನಾವು ಸ್ವತಃ ಅಪ್ರಕಾಶವಾಗಿದ್ದರೂ ನಾವು ಅಂದ್ರೆ ಯಾರು? ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಸಹಿತವಾದ ನಾವು ಸ್ವತಃ ಅಪ್ರಕಾಶವಾಗಿದ್ದರೂ ಕೂಡ ಈಗ ನಾವು ಒಬ್ರಿಗೊಬ್ರು ಕಾಣಿಸ್ತಾ ಇದ್ದೇವೆ. ನೀವು ಕೂತಿದ್ದು ನನಗೆ ಕಾಣಿಸ್ತದೆ, ನಾ ಕೂತಿದ್ದು ನನಗೆ ಕಾಣಿಸ್ತದೆ. ಕ್ಯಾ ಬಾತ್ ಹೇ, ಕಹಾ ಸೆ ಕಹಾ ಲೇಕೆ ಜಾಯೆಂಗೆ ಆಪ್ ಲೋಗ್? ಅವ್ ಹೇಗೆ ಬಳಸ್ತಾ ಇದ್ದೀವಿ? ಅಯ್ಯೋ ನೀವು ನನಗೆ ಕಾಣಿಸ್ತೀರಲ್ರಿ, ಹೇಗೆ ಕಾಣಿಸ್ತೀರಿ? ಯಾರು ಬೆಳಕು ನನಗೆ ಕಾಣಿಸ್ತೀರಿ? ಯಪ್ಪ ಯಪ್ಪ ಪರಮಾತ್ಮ, ಯವ್ವ ಯವ್ವ ಯವ್ವ. ನಾವೆಲ್ಲ ಈ ಬೆಳಕಿನ ಸಾಮಿತ್ರಿಗಳು ಇದ್ದೇವೆ ಅಂತ ನಮಗೆ ಬೆಳಕಿದೆ ವಿನಃ ನಮ್ಗೆಲ್ಲಿದೆ ಬೆಳಕು? ಅದು ಈಗ ಹೋಗಿ ರಾಮಣ್ಣ ಹೇಳ ಕರೆಂಟ್ ಹಾಕ್ಸಿದ್ದಕ್ಕೆ ಇದು ಬೆಳಕದ ಇದ್ರು. ಹಾಗೆಯೇ ಈ ಇಂದ್ರಿಯಗಳು ಎಲ್ಲ ಆತ್ಮನ ಸಾಮೀಪ್ಯದಲ್ಲಿ ಬೆಳಗುತ್ತಾ ಇದೆ, ಆತ್ಮನ ಬೆಳಗುತ್ತಾ ಇಲ್ಲ. ಅರ್ಥಾತ್ ಆತ್ಮನು ಬೆಳಗುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಬೆಳಕೇ ಆಗಿ ತಾನಿದ್ದಾನಷ್ಟೇ. ಇಷ್ಟು ಚಂದ ಕನ್ನಡ ಅದನ್ನು ವ್ಯರ್ಥ ಆಗುವುದಿಲ್ಲ. ಜಸ್ಟ್ ಎಂಜಾಯ್ ಕನ್ನಡ. ಆತ್ಮನು ಬೆಳಕು ಮಾತ್ರವಾಗಿದ್ದಾನಷ್ಟೇ, ಅವನು ಬೆಳಗುವ ಪ್ರಯತ್ನ ಮಾಡ್ತಾ ಇಲ್ಲ. ಸೂರ್ಯನು ಹೇಗೆ ಬೆಳಕೇ ತಾನಾಗಿ ಇದ್ದಾನೆ, ಅವನು ಬೆಳಗುವ ಪ್ರಯತ್ನ ಮಾಡೋದಿಲ್ಲ. ಹಾಗೆ ಆತ್ಮನು ಬೆಳಕು ಮಾತ್ರವಾಗಿದ್ದಾನೆ, ಅವನು ಬೆಳಗುವ ಪ್ರಯತ್ನ ಮಾಡ್ತಾ ಇಲ್ಲ. ಕಥಂ ಅಂತ ಕೇಳಿದಾಗ ಉದಾಹರಣೆ ಕೊಡ್ತಾರೆ. ದೀಪ ಘಟಾದಿವತ್, ದೀಪ ಘಟಾದಿವತ್, ದೀಪ ಸರ್ವಾಣಿ ವಸ್ತುನಿ, ಎಷ್ಟೋ ವಸ್ತುಗಳನ್ನು ಬೆಳಗುತ್ತದೆ. ಘಟವನ್ನು ಬೆಳಗುತ್ತದೆ, ನಿರಘಟಕ ಹಾಗೆಯ ನಾನು ವಂಡರ್ ಆದೆ, ಇಷ್ಟು ಹೆಂಗೆ ಪಳೆಗಳಿಗೆ ಕೂಟಿದ್ರು ಗೊತ್ತು ಕಡೆ. ಹಿಂಗೆ ಬಟ್ಟದ ಹಾಕೋದು ಕಷ್ಟ, ಬಳೆ ಇದ್ರೆ ಈಸಿ. ಕೊನೆ ನೀವು ಬಳೆ ಉಪಯೋಗ ಮಾಡಿದ್ರ? ಇಲ್ಲ ಇಲ್ಲ, ಏನೂ ಉಪಯೋಗ ಮಾಡಿದ್ದಿಲ್ಲ. ಎಲ್ಲ ಒಂದೇ ಸ್ಟೈಲ್ ಬಂದಿದೆ, ಒಂದೇ ಅಂತದಲ್ಲಿ ಬಂದಿದೆ, ಒಂದೇ ಸೈಜ್ ಬಂದಿದೆ. ನಮ್ಮದು ಬಿಡಿ ರಾಮ, ನಾನು ಬೇಕಾ ಬಿಟ್ಟು ಬರ್ಬಿಡ್ತದಷ್ಟೇ. ನಾನು ಲಕ್ಷ ಊಟ ಬರೆದ್ರೆ ಬಹಳ ಚೆನ್ನಾಗಿ ಮಾಡ್ತೇನೆ. ಅದು ವಂಡರ್ ನನ್ಗೆ, ಎಷ್ಟು ಕರೆಕ್ಟ್ ಲೈನ್ ಬಂದಿರಪ್ಪ ಇದು. ಎನಿವೆ, ಸೊ ದೀಪ ಘಟಾಧಿವತ್, ಹೇಗೆ ಹರಿಗಿರುವಂತಹ ಒಂದು ದೀಪ ಘಟ ನಿತ್ಯ ಘಟ ಆದಿ ಘಟ ಇತ್ಯಾದಿಗಳನ್ನ ಬೆಳಗ್ತದೋ ಹಾಗೆ ಇಲ್ಲಿರುವಂತಹ ಆತ್ಮ ಏನಾಗಿದ್ದಾನೆ? ಅವನು ಬೆಳಗುತ್ತಾ ಇದ್ದಾನಷ್ಟೇ, ಬೆಳಕೆ ತಾನಾಗಿ ಇದ್ದಾನೆ. ಅವನ ಬೆಳಕಿನಲ್ಲಿ ಎಲ್ಲ ಜಡ ವಸ್ತುಗಳು ಕೂಡ ಸ್ವತಃ ಅವುಗಳಿಗೆ ಬೆಳಗುವ ಶಕ್ತಿ ಇಲ್ಲದೆ ಇದ್ದಾಗಿಯೂ ಕೂಡ ಹೌದು, ಜಡೈಹಿ ತೈಹಿ ನ ಅವಭಾಸತೆ ಅವಭಾಸ್ಯತೆ, ಸ್ವತಃ ಅವುಗಳಿಗೆ ಬೆಳಕು ಇಲ್ಲದೆ ಇದ್ದಾಗಿಯೂ ಕೂಡ ಅವು ಈ ಆತ್ಮನ ಬೆಳಕಿನಲ್ಲಿ ಎಲ್ಲವೂ ಬೆಳಗ್ತಾ ಇವೆ. ಅರ್ಥಾತ್ ಶರೀರ ಮನಸ್ಸು ಬುದ್ಧಿ ಇಂದ್ರಿಯ ಪ್ರಾಣಗಳು ಕಾರಣ ಸಹಿತವಾಗಿ ಎಲ್ಲವೂ ಕೂಡ ಬೆಳಗಲ್ಪಟ್ಟಿವೆ. ಯಾರ ಸಾಮೀಪ್ಯದಲ್ಲಿ? ಚೇತನದ ಸಾಮೀಪ್ಯದಲ್ಲಿ, ಬ್ರಹ್ಮನ ಸಾಮೀಪ್ಯದಲ್ಲಿ, ಆತ್ಮನ ಸಾಮೀಪ್ಯದಲ್ಲಿ. ನಾವು ಒಂದೇ ಅರ್ಥ, ಸ್ವಬೋಧೆ ನಾಣ್ಯ ಬೋಧೇಚ್ಛ ಬೋಧ ರೂಪತಯಾತ್ಮನ ನ ದೀಪಸ್ಯಾನ್ಯ ದೀಪೇಚ್ಛ ಯಥಾ ಸ್ವಾತ್ಮ ಪ್ರಕಾಶನೇ ಸ್ವಬೋಧೇ ನಾಣ್ಯ ಬೋಧೇಚ್ಛ ಯಾವುದು ಸ್ವಯಂ ಜ್ಞಾನ ಸ್ವರೂಪವೇ ಆಗಿದೆಯೋ ಅಂತ ಜ್ಞಾನ ಸ್ವರೂಪದ ಜ್ಞಾನವನ್ನು ಹೊಂದಲು ಅನ್ಯ ಯಾವ ಜ್ಞಾನದ ಅವಶ್ಯಕತೆ ಇಲ್ಲ. ಯಾವುದು ಸ್ವತಃ ಜ್ಞಾನ ಸ್ವರೂಪವೇ ಆಗಿದೆಯೋ ಅಂತಹ ಜ್ಞಾನವನ್ನ ಹೊಂದಲಿಕ್ಕಾಗಿ ಬೇರೆ ಇನ್ನಾವ ಜ್ಞಾನದ ಅವಶ್ಯಕತೆ ಇಲ್ಲ. ಹೇಗೆ? ಒಂದು ಸುಂದರವಾದ ಉದಾಹರಣೆ. ಯಥಾ ದೀಪಸ್ಯ ಅನ್ಯ ದೀಪೇಚ್ಛ ನ, ದೀಪವು ಬೆಳಗುತ್ತಾ ಇದ್ದಾಗ ಆ ಬೆಳಗುವ ದೀಪವನ್ನು ಬೆಳಗಲಿಕ್ಕಾಗಿ ಇನ್ನೊಂದು ಬೆಳಕಿನ ಅವಶ್ಯಕತೆ ಇದೆಯಾ? ದೀಪ ಬೆಳಗುತ್ತಾ ಇರುವಾಗ ಈ ದೀಪವು ಬೆಳಗುತ್ತಾ ಇದೆ ಅನ್ನುವ ಬೆಳಕನ್ನ ನೋಡಲಿಕ್ಕಾಗಿ ಇನ್ನೊಂದು ಬೆಳಕಿನ ಅವಶ್ಯಕತೆ ಇದೆಯಾ? ಹಾಗೆ ಆತ್ಮನ ಜ್ಞಾನ ಸ್ವರೂಪನೆ ಆಗಿದ್ದರಿಂದಾಗಿ ಇವರಿಗೆ ಇನ್ನೊಂದು ಯಾವುದೋ ಜ್ಞಾನವನ್ನು ಹೊಂದುವುದರ ಮೂಲಕವಾಗಿ ಈ ಜ್ಞಾನವನ್ನು ಹೊಂದುವ ಅವಶ್ಯಕತೆ ಇಲ್ಲ. ಅರ್ಥಾತ್ ಆತ್ಮಜ್ಞಾನವಾಗಬೇಕಾಗಿದ್ದರೆ ಸ್ವರ್ಗದ ಜ್ಞಾನದ ಅವಶ್ಯಕತೆ ಇಲ್ಲ. ಆತ್ಮಜ್ಞಾನವಾಗಬೇಕಾದ್ರೆ ವೈಕುಂಠ ಜ್ಞಾನದ ಅವಶ್ಯಕತೆ ಇಲ್ಲ. ಆತ್ಮಜ್ಞಾನವಾಗಬೇಕಾದ್ರೆ ಘಟಪಟಾದಿಗಳ ಜ್ಞಾನದ ಅವಶ್ಯಕತೆ ಇಲ್ಲ. ಕತ್ತಲೆಯ ಕೋಣೆಯಲ್ಲಿ ಇರುವ ಎಲ್ಲ ಪದಾರ್ಥಗಳನ್ನ ಅಷ್ಟೊಂದು ಪದಾರ್ಥಗಳಿವೆ ಅಂತ ಗೊತ್ತೇ ಇಲ್ಲ. ಈಗ ಅವುಗಳನ್ನು ಬೆಳಗಲಿಕ್ಕಾಗಿ ನಮ್ಗೇನ್ ಬೇಕು? ಲೈಟ್ ಬೇಕು. ಓ ಸಾಮಾನ್ಯ, ಈಗ ಈ ಲೈಟ್ ಬೆಳಗುತ್ತಾ ಇದೆಯೋ ಅನ್ನಕ್ಕೆ ಇನ್ಯಾವ ಲೈಟ್ ಹಚ್ಚೋಣ? ಅನ್ಯ ದೀಪ ಅಪೇಕ್ಷ ನಾಸ್ತಿ. ಇನ್ನೊಂದು ದೀಪದ ಅಪೇಕ್ಷೆ ಬಯಕೆ ಅಲ್ಲಿ ಅವಶ್ಯಕತೆ ಇಲ್ಲ. ಯಾಕೆ? ಕಲಿಕೆ ಆಗಿದೆ. ನನಗೆ ಆತ್ಮಜ್ಞಾನ ಆಗಿದೆ ಏಕೆಂದರೆ ನಾನು ಈ ಎರಡು ಹುಬ್ಬುಗಳನ್ನು ನಡುವ ಬೆಳಕನ್ನ ಕಂಡೆ. ನನಗೆ ಆತ್ಮಜ್ಞಾನ ಆಗಿದೆ ಏಕೆಂದರೆ ಅಂಡರ್ಲೈನ್, ಏಕೆಂದರೆ ಎರಡು ಹುಬ್ಬುಗಳ ಮಧ್ಯದ ನಾನು ಬೆಳಕನ್ನ ಕಂಡೆ. ಎರಡು ಹುಬ್ಬುಗಳ ಮಧ್ಯದಲ್ಲಿ ಬೆಳಕನ್ನ ಕಂಡಿದ್ದರಿಂದಾಗಿ ನನಗೆ ಆತ್ಮಜ್ಞಾನವಾಗಿದೆ. ಅರ್ಥ ಆತ್ಮಜ್ಞಾನಕ್ಕೆ ಏನ್ ಬೇಕು? ಅಲ್ಲ, ಎಷ್ಟು ಫಾಲ್ಸ್ ಇದೆ ನೋಡಿ ಹೇಳಿಕೆಯಲ್ಲಿ. ಕುಂಡಲಿನಿ ಏನಿದೆ ಅಂತ ನನಗೆ ಆತ್ಮಜ್ಞಾನ ಆಗಿದೆ ಅಂದ್ರೆ ಕುಂಡಲಿನಿ ಏರೋದು ನನ್ನ ಆತ್ಮಜ್ಞಾನಕ್ಕೆ ಸಹಕಾರಿ. ಯಾರ ಬೆಳಕಿನಲ್ಲಿ ಏರ್ಪ ಮಗ ನಾನು ಕುಂಡಲಿನಿ ತನ್ನ ಬೆಳಕಿನಲ್ಲಿ ಹೋಗಿ ಬಿಡು, ತನ್ನ ಬೆಳಕು ತಾನೇ ಇಟ್ಕೊಳ್ಳ. ನಿನಗೇನ್ ಸಂಬಂಧ ಅದು? ಅಲ್ಲ, ಅಂತ ಬೆಳಕು ನನಗೆ ಬೇಕ. ನಿನ್ನ ಬೆಳಕಿನಲ್ಲಿ ಅದು ಏರ್ಯಾದ ಮತ್ತೆ ಬೆಳಕು ಬೇಕಂತ. ಯು ಹ್ಯಾವ್ ಟು ಲುಕ್ ಇನ್ ಟು ದೀಸ್ ಸ್ಟೇಟ್ಮೆಂಟ್ಸ್. ಹೌ ಫೋಕಸ್ ದಿಯ ಸುಮ್ಮನೆ ಹ್ಯಾಂಕಿ ಬ್ಯಾಂಕಿ ಸ್ಟೇಟ್ಮೆಂಟ್ ಕೊಟ್ಟು ಅದು ಏರ್ಲಿ ಏರ್ದೇ ಇರಲಿ, ಅದು ಬೆಳಗಲಿ ಬೆಳಗ್ದೆ ಇರಲಿ, ಪಟ್ ಅಂತ ಒಡಿಲಿ ಒಡಿದಾಗಿರ್ಲಿ, ನೀನು ಆತ್ಮಸ್ವರೂಪನೇ ಇದ್ದು ಇದು ತಿಳಿ. ಸುಮ್ಮನೆ ಜೀವಂತ ಇದ್ದಾಗ ಯಾಕೆ ತಲೆ ಒಡ್ಕೊಳ್ಬೇಕು? ಇದು ಒಡಿಬೇಕಂತದೇನು? ಒಡೆದ್ರೆ ಮುಕ್ತಿ ಅಂತ. ಒಡಿಲಿಲ್ಲ ಅಂದ್ರೆ ಶಿಷ್ಯರ ಮುಕ್ತಿ ಕೊಡ್ತಾರೆ ಯಾರಿಗೆ? ಒಡೆದಳು. ಕಪಾಲ ಮೋಕ್ಷ. ಥ್ಯಾಂಕ್ ಯು. ನಂಗೆ ಗೊತ್ತಿರಲಿಲ್ಲ ಶಬ್ದದು. ಇಂಗ್ಲೀಷ್ ಬರೀ ಉದಾಹರಣೆ ಹೇಳ್ತಾ ಇದ್ದೆ. ಕಪಾಲ ಮೋಕ್ಷ, ಕಪಾಲ ಕಪಾಲ ಬೇರೆ, ಕಪಾಲ ಬೇರೆ. ಇದು ಕಪಾಲ, ಇದು ಕಪಾಲ. ನಿಮ್ ಬೆಂಗಳೂರು ಭಾಷೆದ್ರೆ ಏನ್ ಹೇಳ್ತೀರಿ? ನಿಮ್ಮಲ್ಲಿ ಇದೆ ಕಪಾಲ ಮೋಕ್ಷ, ಇದು ಕಪಾಲ ಮೋಕ್ಷ. ಕಾಲಿ ಕಪಾಲಿ ನಿಮ್ಮ ಹಾಡೋದು ನೋಡ ಕಪಾಲ ಅಂದ್ರೆ ಜನ ಎಷ್ಟು ಮಟ್ಟಿಗೆ ಇದ್ದಾರೆ ಅಂತಂದ್ರೆ ತನ್ನ ಸ್ವರೂಪವು ತನಗೆ ಸ್ಪಷ್ಟವಾಗಬೇಕು ಅನ್ನೋದಕ್ಕಿಂತ ಹೆಚ್ಚಿನ ವಿಷಯ ಏನಂದ್ರೆ ಅದಕ್ಕಾಗಿ ಇನ್ನೊಂದೇನೋ ಆಗ್ಬೇಕು, ಇನ್ನೊಂದೇನೋ ಆಗ್ಬೇಕು, ಇನ್ನೂ ಏನೋ ಹಾಗೆ ಇಲ್ಲ. ಈಗ ಏನ್ ಸ್ಟೇಟ್ಮೆಂಟ್ಸ್, ಎಷ್ಟು ಮಾರ್ಕೆಟ್ ನಲ್ಲಿ ನೀವು ಬುಕ್ಸ್ ಸಿಗ್ತಾವ, ಅಷ್ಟು ಈ ಪ್ರಕಾರವಾದ ಸ್ಟೇಟ್ಮೆಂಟ್ ಗಳಿಂದ ಮ್ಯಾನಿಪುಲೇಟ್ ಆದ ಬುಕ್ ಗಳೇ ನಿಮಗೆ ಸಿಗು. ಯಾರ ತರ ತಗೋಳಿ? ಇನ್ನು ಕೆಲವರು ಜೊತೆ ಜೊತೆಗೆನೆ ಇನ್ನು ಸಚ್ಚಿದಾನಂದ ಅಂತ ಹೇಳ್ತಾರೆ, ಆದ್ರೆ ಮೆಥಡಾಲಜಿ ಇಲ್ಲ, ತಿಳಿಸಿಕೊಡುವಂತ ಕ್ರಮ ಅನ್ನೋದಿಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಇನ್ನು ಕೆಲವಂತ ಭಜನೆಯೇ ಮಾಡಿಬಿಡ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಂ ಬ್ರಹ್ಮ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅದನ್ನ ಗುರುವಿನ ಹತ್ರ ಕೂತ್ಕೊಂಡು ಅಧ್ಯಯನ ಮಾಡು ಅಂತಂದ್ರೆ ನೀವು ಹಾಡ ಹಾಡಕ್ಕೆ ಶುರು ಮಾಡೋಣ ಸಾಧ್ಯ. ಹೀಗೆ ನಾವು ಏನು ಪ್ರಾಮಾಣಿಕವಾದ ಒಂದು ಸಾಧನೆಯಲ್ಲಿ ತೊಡಗಿದ್ದೀವಿ, ಜಿಜ್ಞಾಸದಲ್ಲಿ ತೊಡಗಿದ್ದೀವಿ, ನಾವು ಇನ್ನೊಬ್ಬರು ಕ್ರಿಟಿಸೈಸ್ ಮಾಡೋದು ಬೇಡ. ಆದರೆ ಅವರ ಹೇಳಿಕೆಗಳಲ್ಲಿಯ ಟೊಳ್ಳುತನ, ಅವರ ಹೇಳಿಕೆಗಳಲ್ಲಿಯ ಜೊಳ್ಳುತನ, ಅದನ್ನು ಅವರೆದುರು ಹೋಗಿ ಮಾತಾಡಬೇಕಾಗಿಲ್ಲ ನೀವು. ಅದು ಎಷ್ಟು ಟೊಳ್ಳಿದೆ ಗುರುತಿಸ್ರಿ. ಮಾತು ಜೇ ಸಲಾಂ ದೂರ ಬಂತು, ಅವಶ್ಯಕತೆ ಇಲ್ಲ ನಮಗೆ. ಅದನ್ನು ಹೇಳ್ತಾರೆ, ಬೆಳಕನ್ನ ಬೆಳಗಲಿಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆಯೇ? ಜ್ಞಾನ ಸ್ವರೂಪನೇ ಆದ ನಿನ್ನ ಜ್ಞಾನವನ್ನು, ನಿನ್ನ ಜ್ಞಾನವನ್ನು ನೀನು ಹೊಂದಲಿಕ್ಕಾಗಿ ಇನ್ನೊಂದು ಜ್ಞಾನದ ಅವಶ್ಯಕತೆ ಇದೆಯೇ? ಹಂಗಲ್ಲ ಸ್ವಾಮಿ, ನನಗೇನು ಜ್ಞಾನ ಆಗ್ಯದ ಅದೊಂಥರ ಇಂಟೆಲೆಕ್ಚುವಲ್ ಜ್ಞಾನ, ಇನ್ನು ಸಾಕ್ಷಾತ್ ಜ್ಞಾನ ಆಗುವ ಇಂಟೆಲೆಕ್ಚುವಲ್ ಜ್ಞಾನ ಏನಂತ ಆಗ್ಯದಪ್ಪ ನಿನಗೆ ಇಂಟೆಲೆಕ್ಚುವಲ್ ಜ್ಞಾನ? ಇನ್ನು ಕೆಲವು ಥೆರಾಟಿಕಲ್ ಜ್ಞಾನ ಅಂತ ಇಂಟೆಲೆಕ್ಚುವಲ್ ಜ್ಞಾನ ಏನಂತ ಇಂಟೆಲೆಕ್ಚುವಲ್ ಜ್ಞಾನ ಆಗಿದೆಯಪ್ಪ? ನಾನು ಸತ್ತು, ನಾನು ಚಿತ್, ನಾನು ಆನಂದ ಅಂತ ನನ್ನ ಬುದ್ಧಿಗೆ ತಿಳಿದದ್ದು. ಲುಕ್ ಇನ್ ಟು ದಿಸ್ ಪ್ಲೀಸ್, ನಮಗೆ ಬಾರಿ ನನ್ನ ಬುದ್ಧಿಗೆ ತಿಳಿದ, ನಿನ್ನ ಬುದ್ಧಿಗೆ ತಿಳಿದದು ಅಂತ ಯಾರಿಗೆ ತಿಳಿದದು? ಮುಗಿದಂತೆ, ಯು ಆರ್ ಲೆಫ್ಟ್ ವಿತ್ ನೋ ಅದರ್ ಆರ್ಗ್ಯುಮೆಂಟ್. ನಾವು ಅರ್ಥವಿಲ್ಲ, ಬುದ್ಧಿಗೆ ತಿಳಿದದ ಅಂತ ಯಾರಿಗೆ ತಿಳಿದದ? ನಿನ್ನ ಬುದ್ಧಿಗೆ ತಿಳಿದದು ಅಂತ ಗುರುನಾಥನಿಗೆ ತಿಳಿದಿಲ್ಲ. ಇನ್ನು ನಿನ್ನ ಬುದ್ಧಿಗೆ ತಿಳಿದದು ಅಂತ ಯೋಗೀಶ್ಗೂ ತಿಳಿದಿಲ್ಲ. ಅಂದ್ರೆ ನಿನ್ನ ಬುದ್ಧಿಗೆ ತಿಳಿದದು ಅಂತ ಯಾರಿಗೆ ತಿಳಿದದು? ನನ್ನ ಬುದ್ಧಿಗೆ ತಿಳಿದದ ಅಂತದ್ದು ನನಗೆ ತಿಳಿದದ ಅಂದ್ರೆ ನಾನು ತಿಳುವಳಿಕೆ ನನ್ನ ಬುದ್ಧಿಯ ತಿಳುವಳಿಕೆಗಿಂತ ಜಾಸ್ತಿ ಇರ್ಬೇಕು. ಹಾಗಾದ್ರೆ ಮುಂದೆ ಪಟ್ಟ ಉತ್ತರ ಕೊಡು. ನಿನಗೆ ತಿಳಿದ ಮೇಲೆ ಬುದ್ಧಿಗೆ ತಿಳಿದ, ಬುದ್ಧಿಗೆ ತಿಳಿದ ಮೇಲೆ ತಿಳಿದು. ಅಲ್ಲ, ಇವೆಲ್ಲ ನಿಮಗೆ ತರ್ಕದ ಜಗಳಿ ಅನಿಸ್ತದೆ, ಆದ್ರೆ ಇದ್ರೊಳಗೆ ಜ್ಞಾನದ ನಾನೇನು ಮಾಡ್ಲಿಕ್ಕಾಗುದಿಲ್ಲ. ನನಗೆ ತಿಳಿದದ ಅಂತ ಬುದ್ಧಿಗೆ ತಿಳಿದದು, ನಿನ್ನ ಬುದ್ಧಿಗೆ ತಿಳಿದದ ಅಂತ ನನಗೆ ತಿಳಿದದು, ಬುದ್ಧಿಗೆ ತಿಳಿದದ ಅಂತ ನನಗೆ ತಿಳಿದದು. ಬುದ್ಧಿಗೆ ತಿಳಿದದ್ದು ನಿನಗೆ ತಿಳಿಬೇಕಾದ್ರೆ ಮುಂದೆ ಮುಂಚಿತವಾಗಿ ನೀನು ತಿಳುವಳಿಕೆ ಇಳಿದವನಾಗಿದ್ಯೋ ತಿಳುವಳಿಕೆ ಇದ್ದವನಾಗಿದ್ಯೋ? ಸ್ವಲ್ಪ ವಾದಕ್ಕೆ ಹೇಳಿ, ತಿಳುವಳಿಕೆ ಇಳಿದವನಾಗಿದ್ದೆ ಬುದ್ಧಿಗೆ ತಿಳಿದ ತಿಳಿತು ಅಂತ ಹೇಳಿ. ತಿಳಿಯದೇ ಇತ್ತ ನಿನಗೆ ಇನ್ನೊಂದು ತಿಳುವಳಿಕೆ ಯಾಕೆ ಸಾಧ್ಯ? ತಿಳುವಳಿಕೆಯೇ ಇಲ್ಲದ ನಿನಗೆ ಇನ್ನೊಂದು ತಿಳುವಳಿಕೆ ಹೇಗೆ ಸಾಧ್ಯ ಆಯ್ತು? ತಡ್ಕೊಡಿ. ಏನ್ ಆಶ್ರಯ ತಗೊಂಡಿ? ಅದಿಷ್ಟ ನಾನು ಬುದ್ಧಿಗೆ ತಿಳಿತು ಅನ್ನೋದನ್ನು ತಿಳ್ಕೊಳಿಕ್ಕೆ ನಾನು ಇನ್ನೊಂದು ಅಧಿಷ್ಠಾನ ಚೈತನ್ಯದ ಸಹಾಯ ತಗೊಂಡು ತಿಳ್ಕೊಂಡೆ. ಓಕೆ ಫೈನ್, ನೋ ಪ್ರಾಬ್ಲಮ್. ಅದಕ್ಕೂ ನನ್ನ ಹತ್ರ ಡಿಸ್ಕಷನ್ ಇದೆ. ಆ ಇನ್ನೊಂದು ಚೈತನ್ಯದ ಸಹಾಯ ತಗೋಬೇಕಾದರೆ ನೀ ತಿಳಿದವನಾಗಿದ್ಯೋ ನೀ ತಿಳಿದವನಾಗಿದ್ಯೋ? ತಿಳಿಯದವನೇ ಆಗಿದ್ದಿ. ಹಾಗಾದ್ರೆ ತಿಳಿಯದೇ ಇದ್ದ ನೀನು ಇನ್ನೊಂದು ಏನನ್ನಾದರೂ ತಿಳಿಯಲು ಸಾಧ್ಯವೇ? ಗಾಢ ಕತ್ತಲೇ ಇರುವ ಕೋಣೆಯಲ್ಲಿ ಪ್ರಾರಂಭ ಯಾವುದು? ಪ್ರಾರಂಭದ ಪಾಯಿಂಟ್ ಯಾವುದ್ರಿ? ಗಾಢ ಕತ್ತಲೆಯ ಕೋಣೆಯಲ್ಲಿ ಪ್ರಾರಂಭದ ಪಾಯಿಂಟ್ ಯಾವುದು? ಎಲ್ಲೆಲ್ಲಿಯೂ ಕತ್ತಲೆ. ತಿಳಿಯದೇ ಇದ್ದ ನೀನು ಕತ್ತಲೆಯಂತೆ ಇದ್ದೀಯ. ಇದರೊಳಗೆ ತಿಳಿವು ಪ್ರಾರಂಭ ಆಗ್ತದೆ ಅಂತ ಹೇಳ್ತೀಯ? ಅಲ್ಲ, ಅದು ಹೆಂಗ್ ಸಾಧ್ಯ? ಸಾಧ್ಯವೇ ಇಲ್ಲಮ್ಮ. ತಿಳಿಯದೇ ಇದ್ದವನು ನೀನು, ಕತ್ತಲೆಯೇ ನೀನಾಗಿರುವಾಗ ನನಗೆ ಬುದ್ಧಿಯಾಗಿ ತಿಳಿದು ತಿಳಿತು ಅಂತ ಹೇಳಬೇಕಾದ್ರೆ ಅದು ತಿಳಿಯುವಾಗ ನೀ ತಿಳಿದವನಾಗಿದ್ದೀರೋ ತಿಳಿಯದವನಾಗಿದ್ದೀರೋ ಇಷ್ಟ ಬೇಕು ನಮ್ಗೆ. ತಿಳಿಯದವನಾಗಿದ್ದೆ ಅಂತಂದ್ರೆ ನನಗೆ ಬುದ್ಧಿಯ ತಿಳುವಳಿಕೆ ಸಾಧ್ಯವಿಲ್ಲ. ತಿಳಿದವನಾಗಿದ್ದೆ ಅಂತಂದ್ರೆ ನನ್ನ ಬುದ್ಧಿಯ ತಿಳುವಳಿಕೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಹೇಳಬೇಕು, ನೀವು ತಿಳಿದವನು ತಿಳಿಯದೇ ಇದ್ದವನು? ನಾ ತಿಳಿದವನು ಅಲ್ಲ, ತಿಳಿಯದವನು ಅಲ್ಲ, ತಿಳಿವೇ ನಾನು. ಅರಿತವನು ಅಲ್ಲ, ಅರಿಯದವನು ಅಲ್ಲ, ಅರಿವೇ ನಾನು. ಈ ಅರಿವಿನ ಸ್ವರೂಪನಾದ ನನಗೆ ಇನ್ನೊಂದರ ಯಾವ ಅರಿವಿನ ಅವಶ್ಯಕತೆ ಇಲ್ಲ. ಈ ಅರಿವು ಅದನ್ನ ಜ್ಞಾನ ಅಂತ ಹೇಳಿದ್ದಾರೆ. ಜ್ಞಾನ ಸ್ವರೂಪನೇ ಆದ ನನಗೆ ಇನ್ನೊಂದು ಬೇರೆ ಜ್ಞಾನದ ಅವಶ್ಯಕತೆ ಇಲ್ಲ. ಸುಮ್ಮನೆ ವಿಚಾರ ಮಾಡು. ದೀಪಸ್ಯ ಅನ್ಯ ದೀಪ ಇಚ್ಛಾ ನ. ಅದೇ ಪ್ರಕಾರ ಸ್ವಾತ್ಮ ಪ್ರಕಾಶನೆ ಅನ್ಯ ಯಾವ ಬೋಧ ಇಚ್ಛಾ ನ. ಸ್ವತಃ ಪ್ರಕಾಶದಿಂದ ಕೂಡಿದ ನನಗೆ ಬೇರೆ ಯಾವ ಜ್ಞಾನದ ಅವಶ್ಯಕತೆಯೂ ಇಲ್ಲ. ನಿಷಿದ್ಯ ನಿಖಿಲೋಪಾಧಿ ನೇತಿ ನೇತಿ ವಾಚ್ಯದ ವಿದ್ಯಾಲಯ್ಯಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ ನಿಷಿದ್ಯ ನಿಖಿಲೋಪಾಧಿ ನೇತಿ ನೇತೀತಿ ವಾಚ್ಯದ ವಿದ್ಯಾಲಯ್ಯಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ. ನೇತಿ ನೇತಿ ಇತಿ ವಾಕ್ಯತಃ ನಿಖಿಲ ಉಪಾಧಿ ನಿಷಿದ್ಧ. ನೇತಿ ನೇತಿ ಇತಿ ವಾಕ್ಯತಃ ಇದಲ್ಲ ಇದಲ್ಲ ಇದಲ್ಲ ಇದಲ್ಲ ನ ಇತಿ ನ ಇತಿ ನೇತಿ ಇದಲ್ಲ. ಇದು ಘಟ ಇದೆ, ಘಟ ನಾನಲ್ಲ, ಹೂವು ನಾನಲ್ಲ, ಟೇಬಲ್ ನಾನಲ್ಲ, ಕಟ್ಟಡ ನಾನಲ್ಲ, ವೃಕ್ಷ ನಾನಲ್ಲ, ಇದು ನಾನಲ್ಲ. ನೇತಿ ನೇತಿ ಇತಿ ವಾಕ್ಯತಃ ಯಾವುಗಳಲ್ಲಿ ನೇತಿ ಮಾಡಬೇಕು? ಏನೇನು ನಿನಗೆ ಉಪಾಧಿಗಳು ಲಭ್ಯವೆಯೋ ಅಷ್ಟು ಉಪಾಧಿಗಳನ್ನು ನೇತಿ ನೇತಿ ಅಂತ ಬೇರೆ ಮಾಡ. ಇದು ಸೂರ್ಯ ನಾನಲ್ಲ, ಇದು ಚಂದ್ರ ನಾನಲ್ಲ, ಇದು ಪೃಥ್ವಿ ನಾನಲ್ಲ, ಇವು ಜೀವರಾಶಿಗಳು ನಾನಲ್ಲ. ಹೋಗಾಗೆ ಮಾಡ್ತಾರೆ. ಈ ನೀರು ನಾನಲ್ಲ, ಈ ಅಗ್ನಿ ನಾನಲ್ಲ, ಈ ವಾಯು ನಾನಲ್ಲ, ಈ ಆಕಾಶ ನಾನಲ್ಲ, ನಾನಲ್ಲ, ನಾನಲ್ಲ. ಈ ಪಂಚಕೋಶಗಳಿಂದ ನಿರ್ಮಿತವಾದಂತಹ, ಪಂಚಭೂತಗಳಿಂದ ನಿರ್ಮಿತವಾದಂತಹ ಈ ಕೋಶ, ಅನ್ನಮಯ ಕೋಶ ನಾನಲ್ಲ. ಪ್ರಾಣಿಸುವಂತಹ ಪ್ರಾಣಮಯ ಕೋಶ ನಾನಲ್ಲ. ಮನನ ಮಾಡ್ತಾ ಇರುವಂತಹ ಮನಸ್ಸು ನಾನಲ್ಲ. ನಿಶ್ಚಯ ಮಾಡ್ತಾ ಇರುವಂತಹ ಬುದ್ಧಿ ನಾನಲ್ಲ. ಇವೆಲ್ಲವೂ ನನಗೆ ಗೊತ್ತಿದೆ, ಆದರೆ ಇವು ಯಾವೂ ನಾನಲ್ಲ. ಕಾರಣದಲ್ಲಿ ಏನೂ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನುವುದು ನಾನಲ್ಲ, ಗೊತ್ತಿದೆ ಅನ್ನುವುದು ನಾನಲ್ಲ, ಗೊತ್ತಿಲ್ಲ ಅನ್ನುವುದು ನಾನಲ್ಲ. ಯಾಕಂದ್ರೆ ಆ ಗೊತ್ತಿಲ್ಲ ಅನ್ನೋದು ಕೂಡ ಇದ ನನಗೇನೂ ಗೊತ್ತಾಗಲಿಲ್ಲ. ಯಾವೂ ನಾನಲ್ಲ. ನೇತಿ ನೇತಿ ಇತಿ ವಾಕ್ಯತಃ ನಿಖಿಲ ಉಪಾಧಿ ನಿಷಿದ್ಧ. ಅಷ್ಟೂ ವಿಶ್ಲೇಷಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಇಂತಿಷ್ಟು ಬಿಡದಂತೆ ಎಲ್ಲ ಉಪಾಧಿಗಳು, ತಿಳಿದನು ಎನ್ನುವುದೊಂದು ಉಪಾಧಿ, ತಿಳಿದಿಲ್ಲ ಅನ್ನೋದೊಂದು ಉಪಾಧಿ, ಜಾಗೃತವು ಅರಿವಾಯಿತು ಅನ್ನೋದೊಂದು ಉಪಾಧಿ, ಸ್ವಪ್ನವು ಅರಿವಾಯಿತು ಅನ್ನೋದು ಉಪಾಧಿ, ಜಾಗೃತ ಸ್ವಪ್ನಗಳಂತೆಯೇ ನಿದ್ರೆಯಲ್ಲಿ ನನಗೇನೂ ಅರಿವಾಗಲಿಲ್ಲ ಎನ್ನುವುದೊಂದು ಉಪಾಧಿ. ಎಷ್ಟು ಉಪಾಧಿಗಳನ್ನ ಬೇರೆ ಮಾಡ್ಬಿಡು, ನಿಷಿದ್ಧ ನಿಷಿದ್ಧ ನಿಷಿದ್ಧ ಮಾಡಿದ. ಈಗ ಒಂದು ಕೆಲಸ ಮಾಡು, ಇನ್ನೂ ಏನಾದರೂ ಕೂಡ ನಿನ್ನಿಂದ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ, ಏನಾದರೂ ಓದಿದೆಯೋ ನೋಡು. ನಿನ್ನಿಂದ ಬೇರೆ ಮಾಡಿಡುವಂತಹದ್ದು ಹೇಗೆ? ನೀನು ಶರೀರವನ್ನು ಬೇರೆ ಮಾಡಿಟ್ಟಿ, ಮನಸ್ಸು ಬುದ್ಧಿಗಳನ್ನು ಬೇರೆ ಮಾಡಿಟ್ಟಿ, ಇಂದ್ರಿಯನ್ನು ಬೇರೆ ಮಾಡಿಟ್ಟಿ, ವಿಷಯ ವಸ್ತು ಪದಾರ್ಥ ಬೇರೆ ಮಾಡಿಟ್ಟಿ, ಸೂರ್ಯ ಚಂದ್ರ ಆಕಾಶ ವಾಯು ಅದನ್ನು ನೀರು ಪೃಥ್ವಿಗಳನ್ನು ಬೇರೆ ಮಾಡಿಟ್ಟಿ, ಹಾಗೆ ಇನ್ನೂ ಏನೇನ ಏನನ್ನಾದರೂ ಬೇರೆ ಮಾಡಿ ಇರುವ ಸಾಧ್ಯತೆ ಇನ್ನೂ ಏನಾದರೂ ಬಾಕಿ ಇದೆ ಎಂದು ಜ್ಞಾನನೂ ಬೇರೆ ಮಾಡಿದೆ, ಅಜ್ಞಾನನು ಬೇರೆ ಮಾಡಿಬಿಟ್ಟಿ, ಮತ್ತೆ ಇನ್ನೇನು ಉಳಿತು? ಈಗ ನನ್ನ ಪ್ರಶ್ನೆ ಉತ್ತರ ಕೊಡು, ನೀನು ಉಳಿದಿಯೋಗಿಲ್ಲ, ನೀನು ಉಳಿದಿಯೋಗಿಲ್ಲೋ ಅವನನ್ನು ಬೇರೆ ಮಾಡು, ಅವನೇ ಆತ್ಮ, ಪರಿಶುದ್ಧ ಆತ್ಮ, ಕೇವಲ ಆತ್ಮ. ಅವನನ್ನೇ ಉಪನಿಷತ್ತುಗಳು ಬ್ರಹ್ಮ ಅಂತ ಹೇಳಿವೆ. ಇವರಿಬ್ಬರಲ್ಲಿಯ ಐಕ್ಯವನ್ನ ಮಹಾವಾಕ್ಯೈ, ಇವರಿಬ್ಬರು ಯಾರು? ಈ ಜೀವಾತ್ಮ, ಈ ಪರಮಾತ್ಮ, ಇವರಿಬ್ಬರಲ್ಲಿಯ ಐಕ್ಯವನ್ನ ಏನಂತಂದೆ ನೀನು? ಬೇರೆ ಮಾಡಿದೆ, ಬೇರೆ ಮಾಡಿದೆ, ಬೇರೆ ಮಾಡಿದೆ, ಬೇರೆ ಮಾಡಿದೆ. ಇವನು ಜೀವಾತ್ಮ, ಇನ್ನು ತಾನೇ ಆತ್ಮ ಅನ್ನೋದನ್ನು ಗೊತ್ತಿಲ್ಲ, ಇವನು ಜೀವಾತ್ಮ. ಈಗ ಮಹಾವಾಕ್ಯ ಬಂದು ಹೇಳ್ತದೆ ಏನಂತ ಹೇಳ್ತದ, ನೀನೇನು ಬೇರೆ ಮಾಡಿ ಬೇರೆ ಮಾಡಿ ಬೇರೆ ಮಾಡಿ ಅಂತ ಇಟ್ಬಿಟ್ಟು ಮೊದಲು ಅವುಗಳನ್ನೆಲ್ಲ ಈಶ್ವರ ಅಂತ ಕರಿತಾ ಇದ್ಯೋ, ಈಗ ಆ ಈಶ್ವರನ ಬೇರೆ ಮಾಡಿ ನೀನು ಬೇರೆ ಆಗಿ ಉಳಿದಾಗ ಇವರಿಬ್ಬರು ಇವರಿಬ್ಬರಲ್ಲ, ಇವರಿಬ್ಬರು ಒಬ್ಬರೇ ಅನ್ನೋದನ್ನ ತತ್ ತಂ ಅಸಿ ಅನ್ನುವ ಮಹಾವಾಕ್ಯದಿಂದ ವಿದ್ಯಾದ ಇವರಿಬ್ಬರಲ್ಲಿರುವಂತಹ ತತ್ವ ಒಂದೇ ಅನ್ನುವುದನ್ನು ನಿಶ್ಚಯಿಸಿಕೋ. ಏಕಂ ವಿದ್ಯಾ ಐಕ್ಯಂ, ಯಾವುದರಲ್ಲಿ ಐಕ್ಯ? ಜೀವಾತ್ಮ ಪರಮಾತ್ಮನೋ ಐಕ್ಯಂ. ಇದು ಹೇಗೆ ತಿಳ್ಕೋಬೇಕು? ಮಹಾವಾಕ್ಯೈ, ಮಹಾವಾಕ್ಯಗಳನ್ನು ತಿಳ್ಕೋ. ಏನೋ ಮಹಾವಾಕ್ಯಗಳು ತತ್ವ ಧರ್ಮ ಅಸಿ. ಇನ್ನ ಈ ಮಹಾವಾಕ್ಯದ ಜಿಜ್ಞಾಸ ಪ್ರಾರಂಭವಾಗ್ತದೆ. ನಾವು ಮುಂದುವರ್ಸೋಣಂತೆ. ಓ